ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಗೇರು ತಿರುಳು ತಿಳಿವು ಸಮಗ್ರ ಗೇರು ಕೃಷಿ ಕುರಿತು ಬಾನುಲಿ ಸರಣಿಯಲ್ಲಿ ಗೇರು ಬೆಳೆಯಲ್ಲಿ ಪರಾಗಸ್ಪರ್ಶಿ ಕೀಟಗಳ ಪಾತ್ರ ಈ ಕುರಿತು ಪುತ್ತೂರಿನ ಡಾಕ್ಟರ್ ಕೆ ವನಿತಾ ಅವರೊಂದಿಗಿನ ಸಂದರ್ಶನ ಕೇಳೋಣ. ಗೇರಿನ ತಿರುಳು ತಿಳಿವು ಸಮಗ್ರ ಗೇರು ಕೃಷಿ ಕುರಿತ ಬಾನುಲಿ ಸರಣಿ ಆಕಾಶವಾಣಿ ಮಂಗಳೂರು ಹಾಗೂ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇವರ ಸಹಭಾಗಿತ್ವದಲ್ಲಿ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಗೇರಿನ ತಿರುಳು ತಿಳಿವು. ಇಂದಿನ ಕಾರ್ಯಕ್ರಮದಲ್ಲಿ ಗೇರು ಬೆಳೆಯಲ್ಲಿ ಪರಾಗಸ್ಪರ್ಶಿ ಕೀಟಗಳ ಪಾತ್ರ ಈ ಕುರಿತು ಪುತ್ತೂರಿನಲ್ಲಿರುವ ಗೇರು ಸಂಶೋಧನಾ ನಿರ್ದೇಶನಾಲಯದ ಡಾಕ್ಟರ್ ಕೆ ವನಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾಕ್ಟರ್ ವನಿತಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲ ಬೆಳೆಗಳಲ್ಲಿಯೂ ಕೂಡ ಪರಾಗಸ್ಪರ್ಶವನ್ನ ನಡೆಸುವಂತಹ ಕೀಟಗಳು ಮಹತ್ವವನ್ನು ಪಡ್ಕೊಂಡಿದ್ದೀವಿ ಅಂತ ಕೇಳಿದೀವಿ. ಅದರಲ್ಲಿಯೂ ಕೂಡ ಗೇರು ಕೃಷಿಯಲ್ಲಿ ಪರಾಗಸ್ಪರ್ಶವನ್ನ ಕೀಟಗಳ ಮೂಲಕ ಮಾಡ್ತಾರೆ ಅಂತ ಹೇಳಿ, ಕೀಟಗಳ ಮೂಲಕ ಪರಾಗಸ್ಪರ್ಶ ಆಗುವಂತಹ ಒಂದು ಮಹತ್ವ ಏನು ಹಾಗೂ ಇದರ ಒಂದು ಸಾಧಕ ಬಾಧಕಗಳು ಹಾಗೂ ರೈತರಿಗೆ ಯಾವ ರೀತಿ ಇದರಿಂದ ಅನುಕೂಲ ಆಗ್ತದೆ, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ಈ ಗೇರು ಕೃಷಿಯಲ್ಲಿ ಪರಾಗಸ್ಪರ್ಶ ಕೀಟಗಳ ಒಂದು ಪ್ರಾಮುಖ್ಯತೆ ಏನು ಅಂತ. ಓಕೆ, ಈಗ ಗೇರುವಲ್ಲಿ ಪಾಲಿನೇಷನ್ ಸಾಮಾನ್ಯವಾಗಿ ಹೇಗಾಗುತ್ತೆ ಅಂತ ನೋಡಬೇಕು. ಈಗ ಗೇರುವಲ್ಲಿ ಒಂದೇ ಹೂವಿನ ಗೊಂಚಲಲ್ಲಿ ಎರಡು ಟೈಪ್ ಹೂವುಗಳಿರ್ತವೆ, ಗಂಡು ಮತ್ತು ದ್ವಿಲಿಂಗ ಹೂವುಗಳಂತ ಹೇಳ್ತಾರೆ, ಇದರ ಬೈಸೆಕ್ಷುವಲ್ ಫ್ಲಾಸ್. ಇವುಗಳಲ್ಲಿ ಗಂಡು ಹೂಗಳು ಜಾಸ್ತಿ ಇರ್ತವೆ, ಅಂದ್ರೆ 90% ಗಂಡು ಹೂವುಗಳೇ ಇರೋದು. ಮತ್ತು ನೆಕ್ಸ್ಟು ದ್ವಿಲಿಂಗ ಹೂವುಗಳಾಗಿರುವ ಬೈಸೆಕ್ಷುವಲ್ ಫ್ಲಾಸ್ 15% ಅಂದರೆ 10% ಇರ್ತವೆ, ಡಿಪೆಂಡಿಂಗ್ ಆನ್ ದ ವೆರೈಟೀಸ್, ವೆರೈಟಿ ಬೇಗ ಬೇರೆ ಆಗ್ತಾ ಇರ್ತದೆ. ಈ ಬೈಸೆಕ್ಷುವಲ್ ಫ್ಲವರ್ಸಲ್ಲಿ ಸಹ ಗಂಡು ಮತ್ತು ಹೆಣ್ಣು ಪಾರ್ಟ್ಸ್ ಅಂದರೆ ಸ್ಟ್ಯಾಮನ್ಸ್ ಮತ್ತು ಓವರಿ ಸ್ಟೈಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅವೆರಡು ಇದ್ರೂ ಕೂಡ ಅವು ವಿಭಿನ್ನ ದಿಕ್ಕಿಗೆ ಜೊತೆಯಾಗಿರುವ ಕಾರಣಕ್ಕೆ ಏನಾಗುತ್ತೆ ಅಂದರೆ ಇಲ್ಲಿ ಸೆಲ್ಫ್ ಪಾಲಿನೇಷನ್ ನಡೆಯೋದು ಬಹಳ ಕಷ್ಟ. ಇದು ಒಂದು ಬೆಳೆ ಕ್ರಾಸ್ ಪಾಲಿನೇಷನ್ ಮೂಲಕ ಕಾಯಿ ಕಟ್ಟುವಂಥ ಬೆಳೆ ಆಗ್ತಾ ಇದೆ. ಸೊ ಇನ್ನೂ ಹೇಳಬೇಕಾದ್ರೆ ಕೆಲ ರಿಪೋರ್ಟ್ಸ್ಗಳ ಪ್ರಕಾರ ಗೇರು ಬೆಳೆಯಲ್ಲಿ ಜನರಲ್ ಆಗಿ ಪಾಲಿನೇಷನ್ ಕೊರತೆ ಇದೆ, ಹಾಗಾಗಿ ಇಳುವರಿ ಜಾಸ್ತಿ ಬರ್ತಾ ಇಲ್ಲ. ಇದಕ್ಕೆ ಒಂದು ಪ್ರಮುಖ ಕಾರಣ ಏನಂದ್ರೆ ನೇಚರಲ್ಲಿ ಪಾಲಿನೇಷನ್ ಮಾಡುವ ತನಕ ಕೀಟಗಳ ಸಂಖ್ಯೆ ಕಡಿಮೆ ಇರಬಹುದು. ಮತ್ತು ಗೇರು ಹೂವಿನ ಪರಾಗ ಕಣಗಳು ಅಂದರೆ ಪೋಲನ್ ಗ್ರೈನ್ಸು ಕಾಮನ್ ಆಗಿ ಸ್ವಲ್ಪ ಹೆವಿಯಾಗಿ ಗಮ್ಮಿ ಇರೋ ಕಾರಣಕ್ಕೆ ಗಾಳಿಯ ಮೂಲಕ ಪರಾಗಸ್ಪರ್ಶ ಪ್ರಕ್ರಿಯೆ ಕಷ್ಟವಾಗುತ್ತೆ, ಅಂದರೆ ವಿಂಡ್ ಹ್ಯಾಸ್ ನೋ ರೋಲ್ ಇನ್ ಪಾಲಿನೇಷನ್ ಅಂತ ಹೇಳ್ಬೋದು. ಆದ್ದರಿಂದ ಒಂದು ಹೂವಿನಿಂದ ಇತರ ಹೂಗಳಿಗೆ ಪರಾಗ ಕಣಗಳನ್ನು ತಗೊಂಡು ಹೋಗಲಿಕ್ಕೆ ಕೀಟಗಳ ಸಹಾಯದ ಮುಖ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ಗೇರುವಲ್ಲಿ ಇಳುವರಿ ಹೆಚ್ಚು ಮಾಡಲಿಕ್ಕೆ ಕೀಟಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ಹೇಳಬಹುದು. ಅಂದ್ರೆ ಈಗ ಬೇರೆ ಬೇರೆ ಕೀಟಗಳು ಈ ಪರಾಗಸ್ಪರ್ಶ ಮತ್ತು ಮೊಜಂತಿ ಅದರ ಮಿಸ್ಟ್ರಿ ಜೇನುನೊಣಗಳು ಸ್ಟಿಂಗ್ಲೆಸ್ ಬೀಸ್ ಅಂತ ಹೇಳ್ತಿರ್ತಾರಲ್ಲ, ಅಂದ್ರೆ ಟೆಟ್ರಾಗೊಂಡ್ಲಾ ಇರಿಡಿಪೆನಿಸ್, ಇವು ಮುಖ್ಯವಾಗಿವೆ. ಇವುಗಳಲ್ಲಿ ಇಂಡಿಯನ್ ಬೀಸು ಇದು ನಮ್ಮ ಪಶ್ಚಿಮ ಕರಾವಳಿ ಪ್ರದೇಶಗಳಂದ್ರೆ ಗೇರು ಬೆಳೆಯಲ್ಲಿ ಸಾಮಾನ್ಯವಾಗಿ ಕಾಣ ಸಿಗುವಂತ ದುಂಬಿ. ಅದೇ ರೀತಿ ಎಫಿಸ್ ಮೆಲ್ಲಿಫೆರಾ ಅಂತ ಹೇಳಿದ್ರೆ ಇಟಾಲಿಯನ್ ಬೀಸ್, ಆದರೆ ಮೈಗ್ರೇಟರಿ ಬೀಸ್ ಅವು ಪೂರ್ವ ಕರಾವಳಿ ಗೇರು ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡುಬರ್ತದೆ. ಕಾಡು ನೊಣಗಳ ಬಗ್ಗೆ ಹೇಳಬೇಕಾದ್ರೆ ಬ್ರೌನ್ಸ್ ಆಫೀಸ್ ಪೀಸಿಸ್ ಅವೆಲ್ಲ ನೋಡ್ಲಿಕ್ಕೆ ತುಂಬಾ ಚಿಕ್ಕದಾಗಿರ್ತವೆ ಮತ್ತೆ ಕಲರ್ಫುಲ್ ಅಂದ್ರೆ ಬ್ರೈಟ್ ಕಲರ್ಸ್ ಅಲ್ಲಿ ಇರ್ತಾವೆ. ಅವಳ ಕೆಲವು ಸ್ಪೀಸೀಸ್ ಉಂಟು, ಬ್ರೌನ್ಸ್ ಆಫೀಸ್ ಪೀಸಿಸ್, ಸೆರಾಟಿನಾ ಸ್ಪೀಸೀಸ್, ಸುಡಾಫೀಸ್ ಆಕ್ಸಿಬಲಾಡೈಸ್, ಲಾಸಿಯೋ ಗ್ಲಾಸಮ್, ಸೆಲಡೋನಿಯಾ ಇತ್ಯಾದಿಗಳು ಗೇರು ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ. ಈಗ ಆ ಜೇನುಗಳು ಪ್ರಮುಖವಾದಂತಹ ಪರಾಗಸ್ಪರ್ಶ ಮಾಡುವಂತಹ ಕೀಟಗಳು ಅಂತ ಹೇಳಿದ್ರಿ, ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಈ ಪರಾಗಸ್ಪರ್ಶ ಕ್ರಿಯೆ ನಡೆಯುವಂತಹದ್ದು, ಹೆಚ್ಚು ಚಟುವಟಿಕೆಯಿಂದ ಇರುವಂತಹ ಸಮಯ ಯಾವುದು, ಹಾಗೂ ಅವುಗಳು ಗೇರು ಹೂವಿನಿಂದ ಏನನ್ನೆಲ್ಲ ಸಂಗ್ರಹಿಸ್ತವೆ, ಪರಾಗ ಮತ್ತು ಪುಷ್ಪರಸ ಎರಡನ್ನೂ ಕೂಡ ಸಂಗ್ರಹಿಸ್ತವ ಹೇಗೆ? ಓಕೆ, ಈಗ ಸಾಮಾನ್ಯವಾಗಿ ಹಗಲಿನ ಸಮಯದಲ್ಲಿ ಜೇನು ನೊಣಗಳು ಗೇರು ಹೂವನ್ನು ಭೇಟಿ ಮಾಡ್ತವೆ. ಜೇನು ನೊಣಗಳ ಆಹಾರದ ಸಮಯವು ಕೂಡ ವಿವಿಧ ಜೇನು ನೊಣಗಳ ಜಾತಿಯ ಸ್ಪೀಸೀಸ್ ಒಟ್ಟಿಗೆ ಬದಲಾಗುತ್ತಾ ಇದೆ. ಸೂರ್ಯನ ಬಿಸಿಲಿಗೆ ತಕ್ಕಂತೆ ಬೆಳಗ್ಗೆ 7 ರಿಂದ 8 ಗಂಟೆಗೆ ಜೇನುಗಳ ಆಹಾರ ಸಂಗ್ರಹಣ ಚಟುವಟಿಕೆ ಆರಂಭವಾಗುಂಟು. ಸಂಜೆ 5 ರಿಂದ 5:30 ತನಕವೂ ಮುಂದುವರಿತಾ ಇರ್ತದೆ. ಆದರೆ ಬಹಳಷ್ಟು ಜೇನು ನೊಣಗಳ ಆಹಾರ ಸಂಗ್ರಹಣ ಬಿರುಸಿನ ಹೆಚ್ಚಿನ ಚಟುವಟಿಕೆಯ ಕಾಲಾವಧಿ ಅಂದ್ರೆ ಪೀಕ್ ಫೋರೇಜಿಂಗ್ ಟೈಮ್ ಎಂದು ಹೇಳ್ತಾರೆ. ಅದು ಯಾವಾಗಂದ್ರೆ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 1 ಗಂಟೆಯ ನಡುವಿನ ಕಾಲಾವಧಿ. ಈ ಸಮಯದಲ್ಲಿ ಹೆಚ್ಚಿನ ದ್ವಿಲಿಂಗ ಹೂವುಗಳು ಅರಳಿದಿರ್ತವೆ ಮತ್ತು ಪರಾಗ ರೇಣುಗಳ ಪ್ರಮಾಣವು ಅಧಿಕವಿರ್ತವೆ ಮತ್ತು ಸ್ಟಿಗ್ಮಾವಿನ ರಿಸೆಪ್ಟಿವಿಟಿ ಅಂತ ಹೇಳಬಹುದು, ಅದು ಗ್ರಹಿಕೆಯ ಅಂಶನು ಜಾಸ್ತಿ ಇರುತ್ತವೆ. ಈ ಎಲ್ಲಾ ಪೂರಕ ಅಂಶಗಳು ಗೇರುವಲ್ಲಿ ಯಶಸ್ವಿ ಪರಾಗಸ್ಪರ್ಶಕ್ಕೆ ಕಾರಣವಾಗುತ್ತದೆ. ಪ್ರಕೃತಿ ಇರುವ ವಿವಿಧ ಬಗೆಯ ಜೇನು ನೊಣಗಳು ಗೇರು ಹೂವಿಗೆ ಹಲವು ಬಾರಿ ಭೇಟಿ ಮಾಡುವ ಕಾರಣದಾಗಿ ಅಂದ್ರೆ ಮಲ್ಟಿಪಲ್ ಟೈಮ್ಸ್ ಒಂದೇ ಹೂವನ್ನ ಬೇರೆ ಬೇರೆ ಸ್ಪೀಸೀಸ್ ಮೀಟ್ ಮಾಡ್ತಾ ಇರ್ತವೆ. ಹೀಗಾಗಿ ಗೇರು ಕಾಯ ಕಟ್ಟುವಿಕೆ ಮತ್ತು ಇಳುವರಿ ಹೆಚ್ಚುವಲನ್ನು ಕಾಣಬಹುದು. ಅದೇ ರೀತಿ ಗೇರು ಹೂವಿಗೆ ಭೇಟಿ ಕೊಟ್ಟ ಜೇನು ನೊಣಗಳು ಹೂವಿನಿಂದ ಮಕರಂತ ಹಾಗೂ ಪರಗಗಳು ಎರಡನ್ನೂ ತಗೊಂಡು ಹೋಗದು. ಅವುಗಳನ್ನು ಆಧಾರ ಸ್ವಂತ ಹಾಗೂ ಆವು ಗೂಡುಗಳಿರುವ ಮರಿಗಳಿಗೆ ಸೇವನೆಗಾಗಿ ತಗೊಂಡು ಹೋಗುತ್ತಾ ಇರ್ತವೆ. ಹೆಚ್ಚಿನ ನೊಣಗಳು ಎಸ್ಪೆಷಲಿ ಹೇಳಬೇಕಾದ್ರೆ ವಿಶೇಷವಾಗಿ ಕಡ್ಡಿಗಳಲ್ಲಿ ಗೂಡು ಕಟ್ಟುವ ದುಂಬಿಗಳು ಅಂದ್ರೆ ಸ್ಟೆಮ್ ನೆಸ್ಟಿಂಗ್ ಬೀಜು ಮತ್ತು ಗಂಡು ಹೂವುಗಳನ್ನು ಅವು ಜಾಸ್ತಿಯಾಗಿ ಗಂಡು ಹೂವುಗಳನ್ನೇ ಭೇಟಿ ಮಾಡಿ ಪರಾಗವನ್ನು ಸಂಗ್ರಹಿಸಿ ಅವುಗಳನ್ನು ಮರಿಹುಳಗಳ ಬಳಕೆಯಾಗಿ ಕೊಂಡೋಗುತ್ತಾ ಇರ್ತವೆ. ಜೇನು ಸಂಗ್ರಹಕ್ಕಾಗಿ ಬರುವಂತಹ ಜೇನು ಹುಳುಗಳು ಅಂದ್ರೆ ಹನಿ ಬೀಸು, ನಮ್ಮ ನಾರ್ಮಲ್ ಈಗ ಪೆಟ್ಟಿ ಜೊನಗಳಂತ ಹೇಳಿದವು, ಅವು ಗೇರಿಂದ ಗಂಡು ಮತ್ತು ದ್ವಿಲಿಂಗ ಹೂವು ಎರಡು ಟೈಪ್ ಹೂವುಗಳನ್ನು ಭೇಟಿ ಮಾಡಿ ಅದರಿಂದ ನೆಕ್ಟರ್ ಅನ್ನು ತಗೊಂಡು ಹೋಗಿರ್ತವೆ. ಈಗ ಈ ಗೇರು ಮರದಲ್ಲಿ ವಿಶೇಷವಾಗಿ ಹೂಗಳಲ್ಲಿ ನಾವು ಒಂದಷ್ಟು ಇರುವೆಗಳು ಇರುವುದನ್ನು ಕೂಡ ನಾವು ಗಮನಿಸಬಹುದು. ಈ ಇರುವೆಗಳು ಕೂಡ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪಾಲ್ಗೊಳ್ತವ ಹೇಗೆ ಅಂತ? ಹೌದು, ಹಲವಾರು ಇರುವೆಗಳು ಗೇರು ಗಿಡದ ಎಲೆ ಮತ್ತು ಕಾಂಡ ರೆಂಬೆಗಳಲ್ಲಿ ದಿನವಿಡೀ ಓಡಾಡ್ತಾ ಇರುವುದು ನಾವು ಕಾಣಬಹುದು. ಅಂದ್ರೆ ನಾರ್ಮಲ್ ಆಗಿ ಇರ್ತವೆ ಅವುಗಳಲ್ಲಿ ಕೆಲವು ಇರುವೆ ಜಾತಿಗಳು ಪ್ರಿಡೇಟರ್ಸ್ ಅಂತ ಹೇಳ್ತವೆ, ಅಂದ್ರೆ ಪರಭಕ್ಷಕ ಇರುವೆಗಳು. ಅವು ಇತರ ಕೀಟಗಳನ್ನು ತಿನ್ನುತ್ತವೆ. ಇರುವೆಗಳು ಹೂವುಗಳಿಂದ ಮಕರಂತವನ್ನು ಬಯಸ್ತವೆ ಮತ್ತು ಹೆಚ್ಚಾಗಿ ಎಲೆಗಳು ಹೂವುಗಳು ಮತ್ತು ಬೆಳೀತಾ ಇರುವ ಬೀಜಗಳು ಇತ್ಯಾದಿಗಳ ಮೇಲೆ ಇರುವ ಎಕ್ಸ್ಟ್ರಾ ಫ್ಲೋರ್ ನೆಕ್ಟರಿನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಹೂವು ಬಿಟ್ಟು ಬೇರೆ ಕಡೆನೂ ನೆಕ್ಟರ್ ಬರ್ತವೆ, ಅದರಲ್ಲೇ ಇರೋ ಮಕರಂತವನ್ನು ಬಯಸುತ್ತವೆ. ಇರುವೆಗಳು ಹೂವುಗಳ ಮೇಲೆ ಸುಮ್ಮನೆ ಓಡಾಡ್ತಾ ನಡೆಸುತ್ತಿರುವ ಕೂಡ ಅವುಗಳು ಅಷ್ಟಾಗಿ ಪರಾಗಗಳನ್ನು ಮತ್ತು ಹೂವುಗಳ ಕಳಂಕವನ್ನು ಮುಟ್ಟುವುದಿಲ್ಲ. ಹೀಗಾಗಿ ಇರುವೆಗಳು ನಾವು ಗೇರುವಿನ ಪರಾಗಸ್ಪರ್ಶಗಳಂತೂ ಹೇಳಬಾರದು. ಆದ್ರೆ ಇದನ್ ಬಗ್ಗೆ ಕನ್ಫರ್ಮ್ ಮಾಡ್ಲಿಕ್ಕೆ ಮತ್ತ ವಿವಿಧ ವಾರದ ರಿಸರ್ಚ್ ಬೇಕಾಗುತ್ತೆ. ಕೆಲವು ರಿಪೋರ್ಟ್ಸ್ ಗಳಲ್ಲಿ ಕೂಡ ಹೇಳಿದ್ದಾರೆ ಮಕರಂತ ಕೊರತೆ ಅವಧಿಯಲ್ಲಿ ಈ ಇರುವೆಗಳು ಹೂವನ್ನು ಡ್ಯಾಮೇಜ್ ಮಾಡುವತ್ತೆ ಅಂತಲೂ ಹೇಳಿರ್ತಾರೆ. ಈಗ ಪೆಟ್ಟಿಗೆ ಜೇನು ಅಲ್ಲದೆ ಕಾಡಿನಲ್ಲಿರುವಂತಹ ಕೆಲವೊಂದು ಜೇನು ತಳಿಗಳು ಕೂಡ ಈ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪಾಲ್ಗೊಳ್ತವೆ ಅಂತ ಹೇಳಿದ್ರಿ, ಇದರ ಒಂದು ವಿಶೇಷತೆ ಏನು? ಓಕೆ, ಈಗ ಕಾಡು ಜೇನು ನೊಣಗಳಲ್ಲೂ ಅದರಲ್ಲಿ ಹಲವಾರು ಪ್ರಭೇದಗಳನ್ನು ಒಳಗೊಂಡಿದ್ದೇವೆ. ಅವುಗಳನ್ನು ಸ್ಥಳೀಯ ಜೇನು ನೊಣಗಳು ಅಥವಾ ಪ್ರಕೃತಿಯಲ್ಲಿ ವಾಸಿಸಿರುವ ಒಂಟಿ ಜೇನು ನೊಣಗಳು ಅಂದ್ರೆ ಸಾಲಿಟರಿ ಬೀಸ್ ಅಂತ ಕರೆಯಲಾಗುತ್ತದೆ. ಆದ್ರೆ ಸಾಮಾನ್ಯವಾಗಿ ಕಾಡು ಜೇನು ನೊಣಗಳಿಗೆ ಕಡಿಮೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತಾ ಇದೆ. ಆದ್ರೆ ಕಾಡು ಜೇನು ನೊಣಗಳು ಯಾವುದೇ ಬೆಳೆಗಳ ಪರಾಗಸ್ಪರ್ಶ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ. ಪರಿಸರ ವ್ಯವಸ್ಥೆ ಸೇವೆಯನ್ನು ನೀಡುತ್ತವೆ ಹಾಗೂ ಗೇರು ಪರಿಸರ ವೇದಲನ್ನು ಹೆಚ್ಚು ಕಾಣಬಹುದು. ಈಗ ಕೆಲವು ಜೇನು ನೊಣಗಳು ಗಿಡಗಳ ಕಾಂಡಗಳಲ್ಲಿ ಮತ್ತು ಸಣ್ಣ ಹೋಲ್ಸ್ ಇರುವ ಸ್ಟಿಕ್ಸ್ ಹೀಗೆ ಅಂದ್ರೆ ಹುಲ್ಲುಗಳಿರಬಹುದು ಮತ್ತೆ ಜಾನ್ಸನ್ ಹುಲ್ಲು ಲ್ಯಾಂಟನ ಅಥವಾ ಬಿದಿರಿನಂದ ಸಸ್ಯಗಳಲ್ಲಿನೂ ಈ ನೊಣಗಳು ಗೂಡುಗಳನ್ನು ಮಾಡುತ್ತವೆ. ಈಗ ನಾವು ಗೇರುವಲ್ಲಿ ನೋಡಬಹುದು ಒಣಗಿದ ಕಡ್ಡಿಗಳು ಮತ್ತು ಕಾಂಡಗಳನ್ನು ಕತ್ತರಿಸಿದ ತುದಿಗಳಲ್ಲಿ ಹಲವಾರು ಕಾಡು ಜೇನು ನೊಣಗಳು ಗೂಡು ಕಟ್ಟಿರುತ್ತವೆ. ಆದ್ರೆ ಸುಡಾಫಿಸ್ ಅಂತ ಆವಾಗ ಹೇಳಿದ್ದೇನೆ ಅದು ಮತ್ತೆ ಲ್ಯಾಸಿಯೋಗ್ಲಾಸನ್ ಸ್ಪೀಸೀಸ್ ನಂತ ಜೇನು ನೊಣಗಳು ಮಣ್ಣಿನಲ್ಲಿ ಗೂಡು ಕಟ್ಟುತ್ತವೆ. ಆದ್ರೆ ಹೆಚ್ಚಿನ ರೈತರಿಗೆ ಅವುಗಳ ಬಗ್ಗೆ ತಿಳಿತಿರುವುದಿಲ್ಲ. ಈಗ ಈ ಕಾಡು ಜೇನುಗಳನ್ನ ನೈಸರ್ಗಿಕವಾದಂತಹ ಪರಿಸರವನ್ನು ಬಿಟ್ಟು ನಾವು ಕೃತಕವಾಗಿ ಇವುಗಳನ್ನ ಬೆಳೆಸುವುದಕ್ಕೆ ಸಾಧ್ಯ ಇದೆಯೋ ಹಾಗೂ ಆ ಮೂಲಕ ಪರಾಗಸ್ಪರ್ಶ ಕ್ರಿಯೆಯನ್ನು ಹೆಚ್ಚಿಸುವುದಕ್ಕೆ ಸಾಧ್ಯ ಉಂಟಾ? ಹೌದು, ಇದು ಒಳ್ಳೆ ಪ್ರಶ್ನೆ. ಜೇನು ನೊಣಗಳಿಗೆ ಹೋಲಿಸಿದ್ರೆ ಕಾಡು ಜೇನು ನೊಣಗಳನ್ನು ನಿರ್ವಹಿಸುವುದು ಕಷ್ಟಕರವಾಗಿರುತ್ತದೆ. ಯಾಕಂದ್ರೆ ಅವು ಕಾಡು ಮತ್ತು ಪ್ರಕ್ರಿಯೆಯಲ್ಲಿ ಮುಖ್ಯವಾಗಿ ಬದುಕಲು ಬಯಸುತ್ತವೆ. ಆದ್ರೆ ನಾನು ಈ ಹಿಂದೆ ಹೇಳಿದಂತೆ ಕೆಲವು ಕಾಂಡದಲ್ಲಿ ಗೂಡು ಕಟ್ಟುವ ಜೇನು ನೊಣಗಳು ಅಥವಾ ಕುಹರ ಗೂಡು ಕಟ್ಟುವ ಜೇನುನೊಣಗಳು ಅಂದ್ರೆ ಸಾಫ್ಟ್ ಪಿತ್ತಿರ ಯಾವ್ದಾರ ಪ್ಲಾಂಟ್ಸ್ ಅಲ್ಲಿ ನೋಡಬಹುದು. ಈ ಟೈಪ್ಸ್ ಬೀಸ್ ಗಳನ್ನ ನಾವು ಕೃತಕ ಗೂಡುಗಳನ್ನು ಬಳಸುವ ಮೂಲಕ ನಿರ್ವಹಿಸಬಹುದು. ಉದಾಹರಣೆಗೆ ಡಾನ್ಸೋಪಿಸ್ ಪೀಸಿಸ್, ಈ ಜೇನುನೊಣಗಳು ಇವುಗಳಲ್ಲಿ ಅಂದ್ರೆ ಗೇರುವಲ್ಲಿ ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಬೀ ಸ್ಪೀಸೀಸ್. ಇದನ್ನ ನಮ್ಮ ಸಂಸ್ಥೆಯಲ್ಲಿ ಅಭಿವೃದ್ಧಿಪಡಿಸಲಾದ ಕೃತಕ ಬಲೆ ಗೂಡುಗಳಲ್ಲಿ ಯಶಸ್ವಿಯಾಗಿ ವಾಸಿಸುವುದಾಗಿ ಕಂಡುಬಂದಿದೆ. ಈಗ ಕೃತಕ ಜೇನುಗೂಡುಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರಣೆಯನ್ನು ಕೊಡಿ. ಆಯ್ತು. ಕೃತಕ ಬಲೆ ಜೇನುಗೂಡುಗಳು ಮರದ ತುಂಡುಗಳನ್ನು ಹೊಂದಿದ್ವು, ಕೊರೆದ ರಂಧ್ರಗಳು ಮತ್ತು ಮೃದು ಮರದ ಸಸ್ಯಗಳ ಕೋಳುಗಳನ್ನು ಒಳಗೊಂಡಿರ್ತವೆ. ಅವುಗಳನ್ನು ಜೇನುನೊಣ ಹೋಟೆಲ್ಗಳು ಎಂದು ಕರೆಯಬಹುದು. ವಿದೇಶದಲ್ಲಿ ಈ ಜೇನುನೊಣಗಳ ಹೋಟೆಲ್ಗಳು ಸಾಮಾನ್ಯವಾಗಿವೆ ಮತ್ತು ಪ್ರಾಮುಖ್ಯತೆಯನ್ನು ಪಡೆಯುತ್ತಿವೆ. ಪುತ್ತೂರಿನ ICRDCRನಲ್ಲಿ ನಾವು ಅಭಿವೃದ್ಧಿಪಡಿಸಿದ ಕೃತಕ ಬಲೆ ಗೂಡುಗಳು 3 ಸೆಲ್ಫ್ ರಕ್ಷಣೆಯನ್ನು ಹೊಂದಿದ್ದವೆ. ಮೇಲೆ ರಕ್ಷಣೆಯನ್ನು ಹೊಂದಿದೆ ಮತ್ತು ಬದಿಗಳು ಮತ್ತು ಅವು ನೇರ ಸೂರ್ಯನ ಬೆಳಕನ್ನು ರೂಪಿಸುತ್ತವೆ. ಪೆಟ್ಟಿಗೆ ಒಳಗೆ ಬಿ ಬೇರೆ ಸೈಜಲ್ಲಿರುವ ಸಣ್ಣ ಮರದ ಬ್ಲಾಕ್ಗಳನ್ನು ಜೋಡಿಸಲಾಗುತ್ತೆ. ಅಂದ್ರೆ ವುಡನ್ ಬ್ಲಾಕ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲಾಕ್ಸ್ ತಗೊಂಡು ಅದರಲ್ಲಿ ನಾವು ಡ್ರಿಲ್ ಹೋಲ್ಸ್ ಮಾಡಿದ್ದೇವೆ. 6 ಸೆಂಟಿಮೀಟರ್ ಆಳ ಮತ್ತು 1.5 ವರೆಗೆ 5 ವಿಭಿನ್ ಹೋಲ್ಸ್ ಇರುವ ಡ್ರಿಲ್ ಹೋಲ್ಸ್ ಮಾಡಿದ್ವಿ. ಅವು ಜಸ್ಟ್ 1x1 ಸೆಂಟಿಮೀಟರ್ ಅಂತರದಲ್ಲಿ ಮಾಡಲಾಯಿತು. ಹೀಗಾಗಿ 10x10 ಸೆಂಟಿಮೀಟರ್ ಇದರ ಒಂದು ಚಿಕ್ಕ ಬ್ಲಾಕ್ ಅಲ್ಲಿ ಸರಿಸುಮಾರು 90 ಗೂಡುಗಳನ್ನು ನಾವು ಜೇನುನೊಣಗಳಿಗಾಗಿ ಲಭ್ಯವಾಗುವಂತೆ ಮಾಡಬಹುದು. ಇದಲ್ಲದೆ ಸಣ್ಣ ಸ್ಟಿಕ್ಸ್ಗಳು ಲೈಕ್ ಅಂದ್ರೆ ಲ್ಯಾಂಟನಾ ಮತ್ತು ಜಾನ್ಸನ್ ಹುಲ್ಲು ಬಿದಿರಿಂದ ಕೋಳುಗಳನ್ನು ಸುಮಾರು 30 ಸೆಂಟಿಮೀಟರ್ ಉದ್ದಕ್ಕೆ ಕತ್ತರಿಸಿ ಕಟ್ಟುಗಳಾಗಿ ಮಾಡಿ ಸೆಲ್ಫ್ನಲ್ಲಿ ಜೋಡಿಸಲಾಗಿತ್ತು. ಇರುವೆಗಳ ಚಲನೆಯವನ್ನು ತಡೆಯಲಕ್ಕು ಈ ಇಡೀ ಸೆಟಪ್ ಅನ್ನು ಇರುವೆ ಬಾವಿ ಸ್ಟ್ಯಾಂಡಲ್ಲಿ ಇರಿಸಲಾಯಿತು. ಈ ಡೌನ್ಸಾಪಿ ಜೇನುನೊಣಗಳು ಸ್ಥಾಪನೆವಾದ ಜಸ್ಟ್ 15 ಡೇಸ್ 15 ದಿನಗಳ ಒಳಗೇನೆ ಈ ಕೃತಕ ಜೇನುಗೂಡುಗಳಲ್ಲಿ ವಾಸಿಸುವುದಾಗಿ ಗಮನಿಸಲಾಯಿತು. ಅವು ಹೆಚ್ಚಿನ ಗೂಡಿನ ರಂಧ್ರಗಳನ್ನು ಯಶಸ್ವಿಯಾಗಿ ತೆಗೆದುಕೊಳ್ಳುತ್ತದೆ. 3 ಮಿಲಿಮೀಟರ್ ವ್ಯಾಸದ ರಂಧ್ರಗಳನ್ನು ಹೆಚ್ಚಾಗಿ ಬ್ರೌನ್ಸೋಪಿ ಜೇನುನೊಣಗಳು ಆಕ್ರಮಿಸಿಕೊಂಡಿದೆ ಮತ್ತು ನಂತರ 2.5 ಮತ್ತು 3.5 mm ವ್ಯಾಸದ ರಂಧ್ರಗಳನ್ನು ಕಂಡುಬಂದಿದವು. ಅದೇ ರೀತಿ ಹೆಚ್ಚಿನ ಬಿದಿರಿನ ಕೋಳುಗಳನ್ನು ಜೇನುನೊಣಗಳು ಆಕ್ರಮಿಸಿಕೊಂಡವು. ನಂತರ ಜಾನ್ಸನ್ ಹುಲ್ಲು ಮತ್ತು ಲ್ಯಾಂಟನ ಕೋಳುಗಳು. ಜೇನುನೊಣಗಳು 4 ವರ್ಷಗಳಿಂದ ನಿರಂತರವಾಗಿ ಈ ಗೂಡುಗಳಲ್ಲಿ ಉಳಿಯುವಂಥದನ್ನು ಕಾಣಬಹುದು. ಆದರೆ ಕೆಲವು ಜೇನುನೊಣಗಳನ್ನು ಕಣಜ ಪ್ರಭೇದಗಳು ತೆಗೆದುಕೊಂಡಿದ್ದವು. ಅವು ಅನೇಕ ಕೀಟಗಳ ಪ್ರಿಡೇಟರ್ಸ್ ಆಗಿದ್ದಾಗಿ ಇರ್ತವೆ. ಕಣಜಗಳು ಗೂಡುಗಳನ್ನು ಬಿಟ್ಟು ಹೋಗಿ ನಂತರ ಅವುಗಳಲ್ಲಿನೂ ಈ ಜೇನುನೊಣಗಳು ವಾಸಿಸುತ್ತವೆ. ಅದರಿಂದ ನಾನು ಹೇಳಬಹುದು ಏನಂದ್ರೆ, ಒಟ್ಟಾರೆಯಾಗಿ ಈ ಸರಳ ಅಂದ್ರೆ ಈಸಿ ಮತ್ತು ಕಾಸ್ಟ್ ಎಫೆಕ್ಟಿವ್ ಚಿಕ್ಕ ಬ್ಲಾಕ್ಸ್ ಇಟ್ಕೊಂಡು ಇದನ್ನ ಮೂಲವಾಗಿ ನಾವು ಜೇನುನೊಣಗಳನ್ನು ಪರಿಣಾಮಕಾರಿಯಾಗಿ ಸಂಸ್ಕರಿಸಲು ಸಹಾಯ ಮಾಡುತ್ತದೆ. ಈಗ ಗೇರು ತೋಟಗಳಲ್ಲಿ ಇಳುವರಿಯನ್ನು ಹೆಚ್ಚಿಸುವುದಕ್ಕೆ ಈ ಜೇನುನೊಣಗಳನ್ನು ಅಥವಾ ಕೀಟಗಳನ್ನ ಹೇಗೆ ನಾವು ಬಳಸಿಕೊಳ್ಳಬಹುದು? ಹೌದು, ಜೇನುಗೂಡುಗಳು ಅಂದ್ರೆ ಬೀ ಹೈವ್ಸ್ ಆರ್ ಕಾಲನೀಸ್ ಇಟ್ಟುಕೊಳ್ಳುವ ಮೂಲಕ ಗೇರು ಬೆಲೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಇಳುವರಿ ಹೆಚ್ಚಳವನ್ನು ನಾವು ನಿರೀಕ್ಷಿಸಬಹುದು. ಕರ್ನಾಟಕ ಮತ್ತು ತಮಿಳುನಾಡಿನಿಂದ ಕೆಲವು ಗೇರು ಬೆಳೆಯಿಸುವ ಪ್ರದೇಶದಲ್ಲಿ ನಡೆಸಲಾದ ಸಂಶೋಧನೆಯಲ್ಲಿ ಜೇನುನೊಣದ ಕಾಲನೀಸ್ ಗೇರು ತೋಟಗಳಲ್ಲಿ ಇಟ್ಟಿರುವಂತ ಮೂಲಕ ಜೇನುನೊಣಗಳು ಇಳುವರಿಯನ್ನು ಸುಮಾರು 10-30% ಅಷ್ಟು ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಂತ ತೋರಿಸಿದೆ. ಮತ್ತು ಘಾನಾ ಮತ್ತು ಬೆನಿನ್ ಈ ಕಂಟ್ರೀಸ್ ವೆಸ್ಟ್ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಸುಮಾರು 200% ತನಕನೂ ಅವರ ಇಳುವರಿ ಹೆಚ್ಚು ಬಂದಿದೆ ಅಂತ ಹೇಳಿದ್ದಾರೆ. ಆದರೆ ನಾವು ಇಟ್ಟುಕೊಳ್ಳುವ ಜೇನುನೊಣದ ಸ್ಪೀಸೀಸ್ ಅಂದ್ರೆ ಪ್ರಭೇದಗಳು ಮತ್ತು ಆ ಜೇನುನೊಣಗಳ ತಳಿ ಸ್ಟ್ರೈನ್ಸ್ ಅಂತ ಹೇಳ್ತಾರೆ, ಮತ್ತು ಸುತ್ತಮುತ್ತಲಿನ ಜೇನುನೊಣಗಳ ಸಸ್ಯವರ್ಗ ಮತ್ತು ಇತರ ಬೆಲೆ ನಿರ್ವಹಣಾ ಕ್ರಮಗಳು ಸಹ ಗೇರುನಲ್ಲಿ ಜೇನುನೊಣ ಭೇಟಿಯನ್ನು ನಿರ್ವಹಿಸುವ ಮತ್ತು ಇಳುವರಿ ಹೆಚ್ಚು ಮಾಡುವುದನ್ನು ನಿರ್ಧರಿಸುವ ಪ್ರಮುಖ ಅಂಶಗಳಾಗಿದೆ ಎಂಬುದನ್ನು ನಾವು ನೆನಪಲ್ಲಿಟ್ಕೋಬೇಕಾಗುತ್ತದೆ. ಇದಲ್ಲದೆ ಹನಿಬೀಸು ತಮ್ಮದೇ ಆದ ಆದಾಯವಂತನು ಅಂದ್ರೆ ದೇ ಹಾವ್ ಓನ್ ಪ್ರಿಫರೆನ್ಸ್, ಅದಕ್ಕೆ ಯಾವ್ದು ಬೆಲೆ ಬೇಕು ಅಂತ ಅದೇ ಪ್ರಿಫರ್ ಮಾಡಿಕೊಂಡಿರ್ತವೆ. ಮತ್ತು ಬೀಸ್ ತಮ್ಮ ಆದ್ಯತೆಯ ಇತರ ಹತ್ತಿರ ಸಸ್ಯವರ್ಗಳಿಗೆ ಹೋಗುವುದರಿಂದ ಗೇರು ಹೂವುಗಳಿಗೆ ಮಾತ್ರ ಭೇಟಿ ನೀಡಲು ನಾವು ಅವರನ್ನು ನಿರ್ಬಂಧಿಸಲು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಜೇನುನೊಣಗಳು ಗೇರಿನ ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ ಎನ್ನುವಂತಹದ್ದು ನಿಖರವಾದ ಮೇಲೆ ಈ ಬೆಳೆ ಪರಿಸರ ವ್ಯವಸ್ಥೆಯಲ್ಲಿ ಜೇನುನೊಣಗಳ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕೆ ಏನಾದರೂ ಮಾಡಬಹುದು ಹೇಗೆ ಅಂತ? ಹೌದು, ಬೆಳೆ ಪರಿಸರ ವ್ಯವಸ್ಥೆಗಳಲ್ಲಿ ಜೇನುನೊಣಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುವ ಕೆಲವು ಸರಳ ಮಾರ್ಗಗಳಿವೆ. ಒಂದು, ಹೂ ಬಿಡುವ ಋತುವಿನಲ್ಲಿ ಜೇನುನೊಣ ಕಾಲನೀಸ್ಗಳನ್ನು ಇಡುವುದು. ಸೆಕೆಂಡು, ಸ್ಥಳೀಯ ಜೇನುನೊಣಗಳಿಗೆ ಕೃತಕ ಜೇನುಗೂಡು ಧಾನ್ಯಗಳನ್ನು ಒದಗಿಸುವುದು. ಜೇನುನೊಣಗಳು ವರ್ಷವಿಡೀ ಬದುಕಲು ಅಗತ್ಯವಾದ ಮಕರಂದ ಮತ್ತು ಪರಾಗವನ್ನು ಒದಗಿಸಲು ತೋಟಗಳಲ್ಲಿ ಮತ್ತು ಸುತ್ತಮುತ್ತಲಿನ ಜೇನುನೊಣಗಳ ಸಸ್ಯವರ್ಗವನ್ನು ಹೆಚ್ಚಿಸುವುದು. ಸಾಮಾನ್ಯವಾಗಿ ಹೂ ಬಿಡುವ ಟೈಮಲ್ಲಿ ಮತ್ತು ಜೇನುನೊಣಗಳ ಪೀಕ್ ಫೋರೇಜಿಂಗ್ ಟೈಮ್ ಅಂತ ಹೇಳಬಹುದು, ಅಂದರೆ ಗರಿಷ್ಠ ಆಹಾರ ಸಮಯದಲ್ಲಿ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡೋದನ್ನು ತಪ್ಪಿಸುವುದು. ಹೆಚ್ಚಿನ ಸಂದರ್ಭಗಳಲ್ಲಿ ಜೇನುನೊಣಗಳ ಪೀಕ್ ಫೋರೇಜಿಂಗ್ ಟೈಮು 11:30 to 1:30 ತನಕ ಇರುತ್ತೆ. ಹಾಗೆ ಈ ಟೈಮಲ್ಲಿ ನಾವು ಸ್ಪ್ರೇ ಮಾಡಿಲ್ಲಾದ್ರೆ ಜೇನುನೊಣಗಳಿಗೆ ನೇರವಾಗಿ ಸಂಪರ್ಕವನ್ನು ತಪ್ಪಿಸಬಹುದು. ಒಣಗಿದ ಗೇರು ಕಡ್ಡಿಗಳು ಮತ್ತು ಗೇರು ಸ್ಟಿಕ್ಸ್ ಕತ್ತರಿಸಿದ ತುದಿಗಳಲ್ಲಿ ಕೆಲವು ಪ್ರಮುಖ ಕಾಂಡಗೂಡುಗಳು ಕಂಡುಬಂದರೆ ಅಂತಹ ಒಣಗಿದ ಕೋಳುಗಳನ್ನು ನಾವು ಅದನ್ನು ನಾಶ ಮಾಡಬಾರದು ಮತ್ತು ಹೆಚ್ಚು ಕತ್ತರಿಸಿದ ತುದಿಗಳನ್ನು ಮಾಡುವ ಮೂಲಕ ಈ ಜೇನುನೊಣಗಳಿಗೆ ವಾಸಿಸಲು ಸಹಾಯಕಾರಿಯಾಗುತ್ತದೆ. ಈಗ ಗೇರು ಬೆಳೆಗಳಿಗೆ ನಾವು ಬೇರೆ ಬೇರೆ ರಾಸಾಯನಿಕವನ್ನು ಸಿಂಪಡಣೆ ಮಾಡಬೇಕಾಗ್ತದೆ. ಈಗ ಕೀಟಗಳನ್ನು ಹತೋಟಿ ಮಾಡುವಂತಹ ಸಂದರ್ಭದಲ್ಲಿ ಈ ಜೇನುನೊಣಗಳಿಗೆ ಕಡಿಮೆ ಹಾನಿ ಮಾಡುವಂತಹ ಕೀಟನಾಶಕ ಏನಾದರೂ ಇದೆಯೇ ಅಥವಾ ಇದನ್ನು ಹೇಗೆ ಸಿಂಪಡಣೆ ಮಾಡುವಂತಹದ್ದು, ಇದರ ಬಗ್ಗೆ ನಿಮ್ಮ ಸಲಹೆ ಏನು? ಇದು ಒಂದು ಪ್ರಮುಖ ಪ್ರಶ್ನೆಯಾಗಿದೆ. ವಾಸ್ತವವಾಗಿ ಜೇನುನೊಣಗಳಿಗೆ ಯಾವುದೇ ರಾಸಾಯನಿಕ ಕೀಟನಾಶಕವನ್ನು ಸುರಕ್ಷತೆ ಅಂತ ಹೇಳಕ್ಕಾಗೋದಿಲ್ಲ, ಅಂದರೆ ಯಾವುದು ಸೇಫ್ ಇಲ್ಲ, ಯಾವ ಇನ್ಸೆಕ್ಟಿಸೈಡ್ ಸೇಫ್ ಇಲ್ಲ. ಯಾವುದೇ ಬೆಳೆಗಳಲ್ಲಿನೂ ಹೂವು ಬಿಡುವ ಸಮಯದಲ್ಲಿ ಕೀಟನಾಶಕ ಸ್ಪ್ರೇ ಮಾಡುವುದು ಒಳ್ಳೆಯದು ಸಹ ಇಲ್ಲ. ಆದರೆ ಈ ಗೇರುವಲ್ಲಿ ಜಾಸೊಳ್ಳೆ ಒಂದು ಮುಖ್ಯ ಇನ್ಸೆಕ್ಟ್ ಇರೋ ಕಾರಣಕ್ಕೆ ಸ್ಪ್ರೇ ಮಾಡುವುದು ನಾವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ನಾವು ಮಾಡೋ ಇನ್ಸೆಕ್ಟಿಸೈಡ್ಸಲ್ಲಿ ಓಪಿ ಗ್ರೂಪ್ಸ್ ಮತ್ತು ಆರ್ಗನೋಕ್ಲೋರಿನ್ಸ್, ಆರ್ಗನೋಫಾಸ್ಫರಸ್, ನಿಯೋನಿಕೋಟಿನೈಡ್ಸ್, ಕಾರ್ಬಮೇಟ್ಸ್, ಇವುಗಳು ಜೇನುನೊಣಗಳಿಗೆ ಹೆಚ್ಚು ವಿಷಕಾರಿ ಆಗುತ್ತವೆ. ಹಾಗೆ ನಾವು ಸ್ಪ್ರೇ ಮಾಡೋದ ಟೈಮನ್ನು ನಾವು ತಪ್ಪಿಸಬೇಕು. ಹೀಗಾಗಿ ಸ್ಪ್ರೇ ಮಾಡುವಾಗ ಜೇನುನೊಣಗಳೊಂದಿಗೆ ನೇರ ಸಂಪರ್ಕವನ್ನು ತಪ್ಪಿಸಲು ಕಾಳಜಿ ವಹಿಸಬಹುದು. ಸ್ಪ್ರೇ ಮಾಡುವಾಗ ಬೀಹೈವ್ ಅನ್ನ ಎಂಟ್ರೆನ್ಸ್ ಅನ್ನು ಕ್ಲೋಸ್ ಮಾಡಿ 1 to 2 ದಿನಗಳವರೆಗೆ ಜೇನುನೊಣಗಳಿಗೆ ಸಕ್ಕರೆ ಪಾನಕ ಒದಗಿಸುವ ಮೂಲಕ ರಕ್ಷಿಸಬೇಕು. ಮತ್ತೆ ಏನಾಗುತ್ತೆ ಅಂದ್ರೆ ಜೇನುನೊಣಗಳು ಸಾಮಾನ್ಯವಾಗಿ ಹೊಸದಾಗಿ ತೆರೆದ ಹೂವುಗಳಿಗೆ ಭೇಟಿ ನೀಡುತ್ತವೆ, ಹೀಗಾಗಿ ಹಳೆಯ ಹೂವುಗಳನ್ನು ಸಂಪರ್ಕಿಸುವುದನ್ನು ತಪ್ಪಿಸುತ್ತದೆ. ನಮ್ಮ ಹಿಂದಿನ ಸ್ಟಡೀಸಲ್ಲಿ ಕೂಡ ಸ್ಪ್ರೇ ಮಾಡುವ ಸಮಯದಲ್ಲಿ ಅಂದ್ರೆ ಕಾರ್ಬರಿಲ್ 1 g/L ಆದರೂ ಅಲ್ಲ ಲ್ಯಾಂಡಾ ಸೈಹೋಲಥ್ರಿನ್ 0.6 mL/L ನೊಂದಿಗೆ ಸ್ಪ್ರೇ ಮಾಡಿದ ಸಮಯದಲ್ಲಿ ಬಿ ಹೈವ್ ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ಜೇನುನೊಣಗಳ ಮರಣವನ್ನು ಕಂಡು ಬಂದಿಲ್ಲ. ಸೊ ಹೀಗೆ ನಾವು ಅದನ್ನು ತಪ್ಪಿಸಬಹುದು. ಈಗ ಗೇರು ಕೃಷಿಯ ಜೊತೆ ಜೊತೆಗೆ ಅದರ ಸುತ್ತಮುತ್ತ ಒಂದಷ್ಟು ಹೆಚ್ಚು ಪರಾಗ ಪುಷ್ಪರಸ ಇರುವಂತಹ ಒಂದಷ್ಟು ಗಿಡಗಳನ್ನು ಹಾಕೊಂಡ್ರೆ ಬಹುಶಃ ಅನುಕೂಲ ಆಗಬಹುದು ಅಂತ ಹೇಳಿ ಈ ವಿಚಾರದ ಬಗ್ಗೆ ಹೇಳಿ. ಸಾಕಷ್ಟು ಬೆಳೆ ಸಸ್ಯಗಳನ್ನು ಜೇನು ಸ್ನೇಹಿ ಸಸ್ಯಗಳಂದೇ ಹೇಳಬಹುದು, ಅಂದ್ರೆ ಅವು ಬೀ ಫ್ರೆಂಡ್ಲಿ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ನಾರ್ಮಲ್ ಆಗಿ ಆಸ್ಟ್ರಸಿಯೆ ಮತ್ತು ಫ್ಯಾಬೇಸಿಯೆ ಟೈಪ್ ಇತ್ಯಾದಿಗಳಿಗೆ ಸೇರಿದ ಬೆಳೆಗಳು ಬಹಳಷ್ಟು ಜೇನುನೊಣಗಳನ್ನು ಆಕರ್ಷಿಸುತ್ತವೆ. ಇದಲ್ಲದೆ ಕಾಡು ಸಸ್ಯವರ್ಗ ಮತ್ತು ಅವನ್ಯು ಮರಗಳು ಸುಮಾರು ಟೈಪ್ಸ್ ಇದಾವು ಮತ್ತು ಕೆಲವು ಕಲೆ ಪ್ರಭೇದಗಳು ಜೇನುನೊಣ ಸ್ನೇಹಿ ಸಸ್ಯಗಳಾಗಿ ಇದಾವೆ. ಈ ಪ್ರದೇಶದಲ್ಲಿ ಕಾಮನ್ ಆಗಿ ನಾವು ನೋಡುವಂತ ಆಂಟಿಗೋನನ್ ಲಿಪ್ಟಪಸ್ ಅಂದ್ರೆ ರೈಲ್ವೆ ಬಲ್ಲಿ ಅಂತ ಹೇಳ್ತಾರೆ, ಮತ್ತೆ ರಂಗೂನ್ ಬಲ್ಲಿ, ಮತ್ತೆ ಸೆಸಾಲ್ಪಿನಿಯಾ ಸ್ಪೀಸಿಸ್ ಮೀಸೆ ಹೂ ಅಂತ ನಾರ್ಮಲ್ ಆಗಿ ಹೇಳೋದು, ವೆಡಾಲಿಯಾ ಟ್ರೈಲೋಬೇಟಾ, ಮತ್ತೆ ತುಂಬಾ ಎಲ್ಯುಕಾ ಸ್ಪೀಸಿಸು, ಮತ್ತೆ ನಾಚಿಕೆ ಮುಳ್ಳು ಅಂತ ಹೇಳೋದು ಮೈಮೋಸಾ, ಇವೆಲ್ಲ ಸಾಮಾನ್ಯ ಈ ಸಸ್ಯಗಳನ್ನು ಜೇನುನೊಣ ಸ್ನೇಹಿತಗಳು ಎಂದು ನಾವು ಕಂಡುಕೊಂಡಿದ್ದೇವೆ. ಇಂತಹ ಸಸ್ಯಗಳನ್ನು ಗಡಿಗಳಲ್ಲಿ ಅಥವಾ ತೋಟಗಳ ಮಧ್ಯದೆ ಅಥವಾ ಬ್ಯಾಂಡ್ ರೀತಿಯಲ್ಲಿ ಬೆಳೆಸುವುದರಿಂದ ಈ ಜೇನುನೊಣಗಳಿಗೆ ವರ್ಷವಿಡೀ ಬದುಕಲು ಸಹಾಯವಾಗುತ್ತದೆ. ಬಹುಶಃ ಈ ಜೇನು ಕೃಷಿಯನ್ನು ಪ್ರೋತ್ಸಾಹಿಸುವುದಕ್ಕೆ ತೋಟಗಾರಿಕಾ ಇಲಾಖೆಯಿಂದ ಹಲವಾರು ಯೋಜನೆಗಳಿವೆ, ಇದರ ಒಂದು ಲಾಭವನ್ನು ಕೂಡ ರೈತರು ಪಡ್ಕೊಳ್ಬಹುದು. ಹೌದು, ಈಗ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಂದ್ರೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್, ಈ ಅಡಿಯಲ್ಲಿ ರಾಷ್ಟ್ರೀಯ ಜೇನು ಮಂಡಳಿಯನ್ನು ಅಂದ್ರೆ ನ್ಯಾಷನಲ್ ಬೀ ಬೋರ್ಡ್ ಆಸಕ್ತ ರೈತರಿಗೆ ಕನಿಷ್ಠ ಜೇನುನೊಣಗಳ ಕಾಲನೀಸು ಮತ್ತು ಜೇನು ಗೂಡುಗಳು ಮತ್ತು ಇತರ ಪರಿಗರಗಳಿಗೆ ಖರೀದಿಗೆ ಸಹಾಯಧನವನ್ನು ನೀಡುತ್ತೆ. ಆಸಕ್ತ ರೈತರು ಮಾಹಿತಿಗಾಗಿ ನಿಯರ್ಬೈ ತೋಟಗಾರಿ ಇಲಾಖೆಯನ್ನು ಭೇಟಿ ಮಾಡಬಹುದು. ಗೇರು ಸಂಶೋಧನಾ ನಿರ್ದೇಶನಾಲಯದ ಒಂದು ಸಂಪರ್ಕ ವಿಳಾಸವನ್ನು ಹೇಳಿ. ICAR ಡೈರೆಕ್ಟರ್ ಆಫ್ ಕ್ಯಾಶ್ಯೂ ರಿಸರ್ಚ್, ಪುತ್ತೂರಲ್ಲಿ ಇರೋದು ಕರ್ನಾಟಕ. ಇದರಲ್ಲಿ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಪುತ್ತೂರಲ್ಲಿರುವ DCR ಗೆ ಬಂದು ವಿಜ್ಞಾನಿಗಳನ್ನು ಬದುಕಬಹುದು. ಒಳ್ಳೆಯದು ಡಾಕ್ಟರ್ ವನಿತಾ ಅವರೇ. ಆ ಜೇನುನೊಣಗಳ ಮೂಲಕ ಪರಾಗಸ್ಪರ್ಶ ಕ್ರಿಯೆ ಹೇಗೆ ನಡೀತಾ ಇದೆ ಗೇರು ಬೆಳೆಯಲ್ಲಿ, ಹಾಗೂ ಹೆಚ್ಚಿನ ಒಂದು ಇಳುವರಿಯನ್ನ ಪಡೆಯುವುದಕ್ಕೆ ಇದು ಯಾವ ರೀತಿ ನೆರವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಗೇರು ಬೆಳೆಯಲ್ಲಿ ಪರಾಗಸ್ಪರ್ಶಿ ಕೀಟಗಳ ಪಾತ್ರ ಈ ಕುರಿತು ಪುತ್ತೂರಿನಲ್ಲಿರುವ ಗೇರು ಸಂಶೋಧನಾ ನಿರ್ದೇಶನಾಲಯದ ಡಾಕ್ಟರ್ ಕೆ ವನಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.

ನಾವು ರೈತರಿಗೆ ಕೃಪಾರ್ಪಣೆ ಮಾಡಿದ್ದೇವೆ. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಇದ ಹಳೆ ಸಂಸ್ಥೆ ರೈತರಿಗೋಸ್ಕರ ಎಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ, ಅದಕ್ಕೆ ಅನೇಕ ರೀತಿಯ ಆ ಬರೇವರಿ ಗೇರ್ನಲ್ಲಿ ಅಲ್ಲದೆ ಬೇರೆ ತಾಂತ್ರಿಕತೆಗಳನ್ನ ನಾವು ಮಾಡ್ಕೊಳ್ಳಿಕ್ಕೆ ಎಷ್ಟು ಅನುಕೂಲತೆ ಅಂತ ಬೇರೆ ಸಂಶೋಧನೆಗಳನ್ನು ಮಾಡಿ ಕೂಡ ಇಂಟರ್ ಕ್ರಾಪಿಂಗ್ ಅಂತ ಏನ್ ಹೇಳ್ತೀವಿ, ಮಿಕ್ಸ್ಡ್ ಕ್ರಾಪಿಂಗ್ ಅಲ್ಲಿ ಬರುವಂತಹ ತಾಂತ್ರಿಕ ಸಲಕರಣೆ ಇರುವಂತಹ ಯಾವ ತಂತ್ರಜ್ಞಾನಗಳು, ಯಾವ ಬೆಳೆಗಳನ್ನು ಬೆಳೆಸಿ ಹೆಚ್ಚಿನ ಲಾಭವನ್ನು ಮಾಡಬೇಕು ಅಂತ ಅನ್ನೋದನ್ನ ಈ ಸುಮಾರು ನಿರಂತರವಾಗಿ ಸುಮಾರು 75-80 ವರ್ಷಗಳವರೆಗೆ ಈ ಸಂಶೋಧನೆ ನಡೀತಾ ಇದೆ. ಈಗಾಗಲೇ ಸುಮಾರು 65 ತಳಿಗಳನ್ನ, ಗೇರು ತಳಿಗಳನ್ನ ಈ ಭಾಗದಲ್ಲಿ ತಂದು ಅದನ್ನ ಬೇರೆ ಬೇರೆ ರೀತಿಯ ಕ್ವಾಲಿಟಿ ಬಗ್ಗೆ ಆಗ್ಲಿ, ಈಲ್ಡ್ ಬಗ್ಗೆ ಆಗ್ಲಿ ಇದನ್ನ ಸಂಶೋಧನೆ ನಡೀತಾ ಇದೆ. ಇದು ನಿರಂತರವಾಗಿ ಈಗ ಸಂಶೋಧನಾ ಕೇಂದ್ರ ಸುಮಾರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತು, ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲೂ ಕೆಲಸ ಮಾಡ್ತು, ಈಗ ಮಲೆನಾಡು ಭಾಗದಲ್ಲಿ ಈ ಕರಾವಳಿ ಭಾಗದಲ್ಲಿ ಪರ್ಟಿಕ್ಯುಲರ್ಲಿ ತೋಟಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಅಂತ ಹೇಳಿ ಶಿವಮೊಗ್ಗದಲ್ಲಿ ಒಂದೇನು ಪ್ರಸ್ಥಾಪನೆ ಆಯಿತು. ಆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಇವತ್ತು ಮತ್ತೆ ಇದರ ಕೆಲಸಗಳನ್ನು ನಿರಂತರವಾಗಿ ಸಾಗ್ತಾ ಇದೆ. ಬಂಧುಗಳೇ, ನಿಮಗೆಲ್ಲ ಗೊತ್ತೇ ಇದೆ ಗೇರು ಬೆಳೆ ಯಾಕೆ ಪ್ರಾರಂಭ ಆಯಿತು, ಹೇಗೆ ಬಂತು ಅನ್ನೋದು. ಈ ಬೆಳೆಯನ್ನ ನಾವು ಖಂಡಿತವಾಗ್ಲೂ ಲಾಭದಾಯಕ ಬೆಳೆ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ ಈ ಭಾಗಕ್ಕೆ. ಇಲ್ಲಿ ನೀರು ಮತ್ತು ಮಣ್ಣನ್ನ ಸಂರಕ್ಷಣೆಗೋಸ್ಕರ ಎಲ್ಲೋ ಒಂದು ಇಂಟ್ರೊಡ್ಯೂಸ್ ಮಾಡಿರೋಂತ ಬೆಳೆಯನ್ನ ತಂದು ಹಾಕಿರುವಂತ ಬೆಳೆ ಇವತ್ತು ಬ್ರೆಜಿಲ್ ನಿಂದ ತಂದಂತ ಹಾಕಿರೋ ಬೆಳೆ ಇವತ್ತು ನಮ್ಮನ್ನ ವಿದೇಶಿ ವಿನಿಮಯವನ್ನ ಮಾಡ್ಕೊಳ್ಳಿಕ್ಕೆ ಏನು ಗಳಿಸ್ಲಿಕ್ಕೆ ಅನುಕೂಲ ಆಗಿರುವಂತ ಒಂದು ವಾಣಿಜ್ಯ ಬೆಳೆ. ಈ ಬೆಳೆ ಇವತ್ತು ಬರೀ ಮಂಗಳೂರಲ್ಲಿ ಅಲ್ಲ, ರಾಜ್ಯದ ದೇಶದ ಉದ್ದಗಲಕ್ಕೂ ಇವತ್ತು ಸಾಗ್ತಾ ಇದೆ. ಈ ರಾಜ್ಯದಲ್ಲಿ ಏನು ಬರೀ ಗುಡ್ಡಗಾಡು ಪ್ರದೇಶ ಅಷ್ಟೇ ಅಲ್ಲ, ಅರೆಮಲೆನಾಡು ಆಗಿರ್ಬೋದು, ಬಯಲು ಪ್ರದೇಶದಲ್ಲಿ ಆಗಿರ್ಬೋದು, ಅಲ್ಲಿ ಕೂಡ ಇವತ್ತು ಬೆಳೆಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಕ್ಯಾಶು ಬೆಳೆಯನ್ನ, ಗೇರು ಬೆಳೆಯನ್ನ ನಾವು ನಮ್ಮ ದೇಶದಲ್ಲಿ ಇಡೀ ದೇಶದಲ್ಲಿ ನಾವು ಪ್ರೊಡಕ್ಷನ್ ಅಲ್ಲಿ ಅಂದ್ರೆ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿ ಇದೀವಿ ಅಂದ್ರು, ಆದ್ರೂ ಕೂಡ ಇನ್ನು ಬೇಡಿಕೆ ಬಹಳ ಇದೆ. ಕಾರಣ ಇಷ್ಟೇ, ನಾವು ಏನು ಇವತ್ತು 10 ದಶಲಕ್ಷ ಟನ್ ಅಷ್ಟು ಗೇರು ಏನು ಏನು ಉತ್ಪಾದನೆ ಮಾಡ್ತಾ ಇದ್ದೇವೆ ಕಚ್ಚಾ ವಸ್ತುವಾಗಿ, ಅದ್ರ ಬೇಕಾಗಿರುವಂತದ್ದು ದುಪ್ಪಟ್ಟಾಗಿ 2 ಪಟ್ಟು 20 ದಶಲಕ್ಷ ಟನ್ ಅಷ್ಟು ಇವತ್ತು ನಮಗೆ ಗೇರು ಉತ್ಪಾದನೆ ಬೇಕಾಗಿದೆ. ಕಾರಣ ಇಷ್ಟೇ, ಭಾರತ ದೇಶದಲ್ಲಿ ಅದನ್ನ ಕನ್ಸಂಪ್ಷನ್ ಅಂದ್ರೆ ಅದರ ಉಪಯೋಗವಾಗಿ ನಾವು ಬಳಕೆ ಮಾಡ್ಕೊಳ್ತಿರೋದು ಕೂಡ ಜಾಸ್ತಿ. ಅದು ಪೌಷ್ಟಿಕಾಂಶಗಳ ಆಗರ, ನಿಮ್ಗೆಲ್ಲ ಗೊತ್ತಿರೋಂಗೆ. ಸೊ ಹಾಗಾಗಿ ಗೇರು ಬೆಳೆ ಇವತ್ತು ಇಡೀ ದೇಶದಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಕರ್ನಾಟಕದಲ್ಲೂ ಕೂಡ 1 ದಶಲಕ್ಷ ಅದಿಷ್ಟು ಸಾಲದು ನಮಗೆ. ರಾಜ್ಯದಲ್ಲಿ ದೇಶದಲ್ಲಿ ಸುಮಾರು ರಾಜ್ಯಗಳಲ್ಲಿ ಬೆಳೆಸ್ತಾ ಇದ್ರು ಕೂಡ 10 ದಶಲಕ್ಷದಲ್ಲಿ 1 ದಶಲಕ್ಷ ಕರ್ನಾಟಕದಿಂದಾನೆ ಉತ್ಪಾದನೆ ಆಗ್ತಿದೆ. ಆದ್ರೂ ಕೂಡ ನಮ್ಮ ಬೇಡಿಕೆ ಎಷ್ಟಿದೆ ಅಂದ್ರೆ 2 ದಶಲಕ್ಷ ಟನ್ ಮಿನಿಮಮ್ ಆದ್ರೂ ಬೇಕು ದಿನ ಪ್ರೊಸೆಸಿಂಗ್ ಮಾಡಿಬಿಟ್ಟು ನಮ್ಮ ಜನಗಳಿಗೆ ಉತ್ಪಾದನೆಗೋಸ್ಕರ. ಸೊ ಬಂಧುಗಳೇ, ನಿಜವಾಗ್ಲೂ ಈ ಬೆಳೆ ಎಷ್ಟು ಲಾಭದಾಯಕ ಆಗಿದೆ ಅನ್ನೋದನ್ನ ಈ ಬೆಳೆಯನ್ನ ಇವತ್ತು ಇನ್ನೂ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಹಾಕ್ತಾ ಇದಾರೆ, ಬೆಳೆಸ್ತಾ ಇದಾರೆ ಅಂತ ಹೇಳಿದೆ. ಇದು ಬಹಳ ವಾಣಿಜ್ಯವಾಗಿ ಬೆಳೆಸ್ತಿರುವಂತ ಬೆಳೆ, ನಿಮಗೆಲ್ಲ ಗೊತ್ತೇ ಇದೆ. ಅಲ್ಟಿಮೇಟ್ಲಿ ಏನ್ ಯೋಚನೆ ಮಾಡ್ತಾ ಇದೆ ಅಂದ್ರೆ, ಭಾರತ ಸರ್ಕಾರ ಪರ್ಟಿಕ್ಯುಲರ್ಲಿ ಮೋದಿಜಿ ಅವರ ಕನಸು ಈ ದೇಶದ ರೈತರ ಆದಾಯ ದ್ವಿಗುಣ ಆಗ್ಬೇಕು ಅಂತ. ನಿಮಗೆಲ್ಲ ಗೊತ್ತೇ ಇದೆ, 2016 ರಾಯ್ಬರೇಲಿಯಲ್ಲಿ ಏನು ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅದನ್ನ ಘೋಷಣೆ ಮಾಡಿದ್ರು, ರೈತರ ಆದಾಯ ದ್ವಿಗುಣ ಆಗ್ಬೇಕಾಗಿದೆ. ಅದ್ ಹೇಗ್ ಆಗ್ಬೇಕಾಗಿದೆ, ಆ ನಿಟ್ಟಿನಲ್ಲಿ ನಾವು ಅದನ್ನ ಕೆಲಸಗಳನ್ನ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿ ಆ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅನ್ನೋ ಒಂದು ಧ್ಯೇಯದೊಳಗೆ ಸಾಕಷ್ಟು ಯಾವ್ಯಾವ ಬೆಳೆಗಳನ್ನ ತಾಂತ್ರಿಕತೆಯಿಂದ ಬೆಳೆಸಬಹುದು, ಹೇಗೆ ಅದನ್ನ ಆದಾಯ ದ್ವಿಗುಣ ಮಾಡಬೇಕು, ಅದಕ್ಕೆ ಬೇಕಾದಂತ ಪೂರಕಗಳ ಏನು ಸಿದ್ಧತೆ ಮಾಡ್ಕೋಬೇಕಾಗಿದೆ ಅನ್ನೋ ಒಂದು ಘೋಷಣೆ ಮಾಡಿ 2022-23 ಈ ವರ್ಷದಲ್ಲಿ ಯಾವ್ಯಾವ ರೈತರ ಆದಾಯ ದ್ವಿಗುಣ ಆಗಿದೆ ಅನ್ನೋದನ್ನ ಅಧ್ಯಾಯಗಳು ನಡೆದಿದೆ. ಸುಮಾರು 5-6 ವರ್ಷದಿಂದ ಸತತವಾಗಿ ಅಧ್ಯಯನ ನಡೆದು ಈಗ ಅದಕ್ಕೆ ತಕ್ಕಂತೆ ಅಧ್ಯಯನ ನಡೆದು ಅದರಲ್ಲಿ ರಿಪೋರ್ಟ್ ತಗೊಂಡ ಮೇಲೆ ಅಸೆಸ್ಮೆಂಟ್ ಮಾಡಿ ಈಗ ಎಲ್ಲಿ ಬರ್ತಾ ಇದೆ, ಎಲ್ಲಿ ಆ ರೈತನ ಆದಾಯ ದ್ವಿಗುಣ ಆಗ್ಲಿಕ್ಕೆ ಬೇರೆ ಬೇರೆ ಏನ್ ಕಸಬುಗಳನ್ನು ಹಾಕ್ಬೇಕು. ಬಂಧುಗಳೇ, ನಿಮ್ಗೆಲ್ಲ ಗೊತ್ತೇ ಇದೆ, ಕೃಷಿಯಿಂದ ರಾತ್ರೋರಾತ್ರಿ ನಾವು ಕೋಟ್ಯಾಧೀಶರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷಿಯಿಂದ ನಾವು ಸೇವೆಯನ್ನ ಮಾಡಬಹುದು, ದೇಶ ಸೇವೆಯನ್ನ ಮಾಡಬಹುದು, ಅದರ ಜೊತೆಗೆ ರೈತರ ಆದಾಯ ದುಪ್ಪಟ್ಟು ಆಗ್ಲೇಬೇಕಾಗಿದೆ. ಒಬ್ಬ ಇಂಡಸ್ಟ್ರಿದವರು ಅವರ ಪದಾರ್ಥಗಳ ಬಗ್ಗೆ ಬೆಲೆ ಕಟ್ತಾರೆ, ಆದ್ರೆ ರೈತನ ಪದಾರ್ಥಕ್ಕೆ ಬೆಲೆ ಕಟ್ಟುವಂತ ದಿನಗಳು ಇನ್ನೂ ಬಂದಿಲ್ಲ. ಆ ದಿನಗಳು ಖಂಡಿತ ಬರ್ತದೆ. ನಿಮ್ಮ ಪದಾರ್ಥಗಳಿಗೆ, ನೀವು ಬೆಳೆಸಿರುವಂತ ಒಂದು ಉತ್ಪನ್ನಗಳಿಗೆ ನಾವೇ ರೇಟ್ ಫಿಕ್ಸ್ ಮಾಡುವಂತ ದಿನಗಳು ಯಾವಾಗ ಬರುತ್ತಂದ್ರೆ ಅದಕ್ಕೆ ನೀವು ಮೌಲ್ಯಮಾಪನವನ್ನು ಮಾಡಬೇಕಾಗ್ತದೆ. ಈ ಮೌಲ್ಯಮಾಪನ ಮಾಡಿದಾಗ ಯಾವುದೇ ಒಂದು ಬೆಳೆಯಿಂದ ಅದಕ್ಕೆ ನಾವು ಯಾವ ರೀತಿ ಮೌಲ್ಯವರ್ಧನೆ ವ್ಯಾಲ್ಯೂ ಅಡಿಷನ್ ಪ್ರೊಸೆಸಿಂಗ್ ಮಾಡೋದು, ವ್ಯಾಲ್ಯೂ ಅಡಿಷನ್ ಮಾಡಿದ್ರು ಅದರಿಂದ ಡಬಲ್ ರೇಟ್ ಒಂದೇ ಬರುತ್ತೆ. ನಾವು ನೇರವಾಗಿ ಒಂದು ಯಾವುದೇ ಒಂದು ಉತ್ಪನ್ನವನ್ನ ಕಟಾವ್ ಮಾಡಿಬಿಟ್ಟು ರೋಡ್ ನಲ್ಲಿ ಇವತ್ತೇ ಮಾರಿದ್ರಿ ಅಂದ್ರೆ ಅದ್ರ ಬೆಲೆ ನಿಮಗೆ 10-20 ರೂಪಾಯಿ 30 ರೂಪಾಯಿ ಸಿಗ್ಬಹುದು. ಅದೇ ಪದಾರ್ಥವನ್ನ ಒಳ್ಳೆ ಪ್ಯಾಕೇಜಿಂಗ್ ಮಾಡಿ ಬ್ರಾಂಡ್ ಹೆಸರಲ್ಲಿ ಅದನ್ನ ಪ್ರೊಸೆಸಿಂಗ್ ಮಾಡಿ ನೀವು ವಿದೇಶಗಳಿಗೆ ದೇಶ ವಿದೇಶಗಳಿಗೆ ನೀವು ರಫ್ತು ಮಾಡಿದ್ರೆ ಅದರ 5-10 ಪಟ್ಟು ಉತ್ಪಾದನೆ ಆಗತ್ತೆ. ಇದು ಒಂದು ಒಂದು ಕೆಲಸ. ಪರ್ಟಿಕ್ಯುಲರ್ಲಿ ವ್ಯಾಲ್ಯೂ ಅಡಿಷನ್ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ಗೆ ಅದೊಂದು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಒಂದೇ ಬೆಳೆಯಿಂದ ಬರಕ್ ಸಾಧ್ಯ ಇದೆಯಾ? ಆತ್ಮೀಯ ಬಂಧುಗಳೇ, ಕೃಷಿಯಲ್ಲಿ ನಾವು ಯಾವಾಗ್ಲೂ ಒಂದೇ ಬೆಳೆಯನ್ನ ನಂಬಿಕೊಂಡ್ರೆ ಅದರಿಂದ ಆದಾಯ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಕೃಷಿ ವಿಜ್ಞಾನ 1965-70ರ ದಶಕದಲ್ಲಿ ನಾವೆಲ್ಲರೂ ವಿದೇಶದಿಂದ ಆಹಾರಗಳನ್ನ ರಫ್ತು ಮಾಡ್ಕೊಳ್ತಾ ಇದ್ವಿ, ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಆಮದು ಮಾಡ್ಕೊಳ್ತಾ ಇದ್ವಿ. ಇವತ್ತು ಕೃಷಿ ವಿಜ್ಞಾನ ಇಷ್ಟು ಮುಂದುವರೆದಿದೆ ಅಂದ್ರೆ ಅನೇಕ ತಾಂತ್ರಿಕತೆಗಳು, ಅನೇಕ ಹೆಚ್ಚಿನ ಇಳುವರಿ ಕೊಡುವಂತ ಬೆಳೆಗಳನ್ನ, ತಳಿಗಳನ್ನ ತಂದ್ಬಿಟ್ಟು ನಮ್ಮ ದೇಶದಲ್ಲಿ ಬೆಳೀತಿರುವಂತ ಜನಸಂಖ್ಯೆಗೆ ಎಲ್ಲ ಪೂರೈಸುವಂತ ಆಹಾರವನ್ನ ಪ್ರೊಡಕ್ಷನ್ ಮಾಡೋದಲ್ಲದೆ ದೇಶ ವಿದೇಶಗಳಿಗೆ ಇವತ್ತು ರಫ್ತು ಮಾಡ್ತಾ ಇದ್ದೇವೆ. ಇದು ಆಗಿದ್ದ ಸಫಲಕಾರಿಯಾಗಿ ಆಗಿದ್ದು ಕೃಷಿ ವಿಜ್ಞಾನದಿಂದ, ಕೃಷಿ ವಿಜ್ಞಾನಿಗಳು, ಇಲಾಖೆಗಳು, ಅದು ರೈತ ವಿಜ್ಞಾನಿಗಳಿಂದ, ನಿಮ್ಮಗಳೆಲ್ಲ ಸಹಕಾರದಿಂದ ಮಾತ್ರ ಇವತ್ತು ನಾವು ಆ ಮಟ್ಟಕ್ಕೆ ತಲುಪ್ಕೊಂಡು ಹೋಗಿದ್ದೀವಿ. ಆದ್ರೂ ಎಲ್ಲ ಯೋಚನೆ ಮಾಡ್ತಾ ಇದ್ವಿ ಎಲ್ಲಿ ಇನ್ನು ರೈತರ ಆದಾಯ ಸರಿ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಘನ ಸರ್ಕಾರ, ದೇಶದ ರಾಷ್ಟ್ರ ಸರ್ಕಾರ, ಅದು ಮೋದಿಜಿಯವರ ಕನಸು ಅಂತ ನಿಮಗೆಲ್ಲ ಗೊತ್ತೇ ಇದೆ. 2016ರಿಂದ ಯಾವ ರೀತಿ ಅವರು ಯೋಚನೆ ಮಾಡಿ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್, ಈ ರೈತರಿಗೆ ಯಾವ ರೀತಿ ನಾವು ಸಹಕಾರ ಮಾಡಬಹುದು, ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಾಡಿಸಬಹುದು, ಏನು ಯುವಕರಿಗೆ ನಾವು ಅದನ್ನ ಕೌಶಲ್ಯಾಭಿವೃದ್ಧಿ ತಂತ್ರಜ್ಞಾನಗಳನ್ನು ಕೊಡಿಸಿ ಆ ವ್ಯಾಲ್ಯೂ ಅಡಿಷನ್ ಪ್ಯಾಕೇಜಿಂಗ್ ಎಲ್ಲ ಮಾಡಿಸಿ ನಾವು ರಫ್ತು ಮಾಡಲಿಕ್ಕೆ ಒಂದು ಕಂಪನಿಗಳನ್ನ, ಅವರವ್ರದೇ ರೈತರ ಕಂಪನಿಗಳನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ FPOsಗಳ ಮುಖಾಂತರ ಇವತ್ತು ನಾವು ಅದನ್ನೆಲ್ಲ ಸಂಗ್ರಹಣೆ ಮಾಡಿಕೊಂಡು ದೇಶ ವಿದೇಶಗಳಿಗೆ ಕಳಿಸಿದಾಗ ಮಾತ್ರ ಅದು ಲಾಭ ಆಗುತ್ತೆ. ಇದಲ್ಲದೆ ಒಂದು ಬೆಳೆ, ಒಂದೇ ಬೆಳೆಯಿಂದ ಲಾಭ ಗಳಿಸೋದು ನಿಜವಾಗ್ಲೂ ಕಷ್ಟ. ಯಾಕಂದ್ರೆ ಏರು ವಾತಾವರಣದಲ್ಲಿ ಆಗ್ತಿರುವಂತ ಏರುಪೇರುಗಳಿಗೆ ನಾವು ಖಂಡಿತವಾಗ್ಲೂ ಇವತ್ತು ಚಾಲೆಂಜಿಂಗ್ ಆಗಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಆ ವಾತಾವರಣಕ್ಕೆ ತಕ್ಕಂತೆ ಇರುವುದು ಒಂದೇ ಭೂಮಿ. ಭೂಮಿ ಏನಾದ್ರು ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಎಲೆಕ್ಟ್ರಿಕ್ ರೀತಿ ಎಳ್ಕೊಳಕ್ ಆಗಲ್ಲ, ನಾವು ಎಲಾಸ್ಟಿಕ್ ರೀತಿಯಾಗಿ ಭೂಮಿಯನ್ನ ನಾವು ಅಗಲ ಮಾಡ್ಕೊಳಕ್ ಆಗಲ್ಲ. ಇರೋ ಭೂಮಿಯನ್ನ ನಾವು ಇರುವಂತ ವಿಜ್ಞಾನದಿಂದ ಏನು ಹಲವಾರು ಬೆಳೆಗಳನ್ನ, ಲಾಭ ಕೊಡುವಂತ ಬೆಳೆಗಳನ್ನ, ಯಾವ ಹೈ ವ್ಯಾಲ್ಯೂ ಕ್ರಾಪ್ಸ್ ಅಂತ ಹೇಳ್ತೇವೆ, ತೋಟಗಾರಿಕೆ ಬೆಳೆಗಳು, ತೋಟಗಾರಿಕೆ ಬೆಳೆಗಳನ್ನ ಒಂದೇ ಇರೋ ನಮ್ಮ ಜಾಗದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ನಾವು ಹಾಕೊಂಡಾಗ ಖಂಡಿತವಾಗ್ಲೂ ಹೆಚ್ಚಿನ ಲಾಭ ಗಳಿಸಲಿಕ್ಕೆ ಸಹಾಯ ಇದೆ, ಅನುಕೂಲ ಇದೆ. ಈಗ ಒಂದೇ ಒಂದು ಕ್ಯಾಶುದಲ್ಲಿ ನೀವು ಆ ಬೆಳೆ ನೆರಳಲ್ಲಿ ಯಾವ ಬೆಳೆ ಬರ್ತದೆ, ವಿಜ್ಞಾನ ಬಂದಿದೆ ಈಗ, ಆ ಬೆಳೆಯನ್ನ ಬೆಳೆಸಲಿಕ್ಕೆ ಯಾವ ಬೆಳೆಗಳು, ಹೂವಿನ ಬೆಳೆಗಳಾಗಿರ್ಬಹುದು, ತರಕಾರಿ ಬೆಳೆಗಳಾಗಿರ್ಬಹುದು, ಮೆಡಿಸಿನಲ್ ಬೆಳೆಗಳು, ಮೆಡಿಸಿನಲ್ ಪ್ಲಾಂಟ್ಸ್ ಬೆಳೆಗಳಾಗಿರ್ಬಹುದು, ಯಾವುದೇ ಬೆಳೆಗಳನ್ನ ನಾವು ನೆರಳಲ್ಲಿ ಬೆಳೆಸಬೇಕು, ಬೆಳೆಸುವಂತ ಗಿಡಗಳನ್ನ ತಂದು ದೇಶ ವಿದೇಶಗಳು ಯಾವುದೇ ಮೂಲೆಯಲ್ಲಿ ಇರಲಿ, ಅದು ವಿಜ್ಞಾನ ಅಷ್ಟು ಮುಂದುವರೆದಿದೆ. ಅಂತ ಬೆಳೆಗಳನ್ನ ಹಾಕೊಂಡಾಗ ಒಂದು ಬೆಳೆ ನಷ್ಟ ಆದ್ರೆ ಇನ್ನೊಂದು ಬೆಳೆಯಿಂದ ಲಾಭ ಖಂಡಿತ ಇದೆ ಬಂಧುಗಳೇ. ಇದು ಯೋಚನೆ ಮಾಡಬೇಕಾಗಿದೆ ನಾವು. ಇದೇ ರೀತಿ ಬೇರೆ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅನ್ನು ಹೆಂಗಿರ್ತದೆ, ಬರೀ ಕೃಷಿ ಬೆಳೆಯಿಂದ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅದ್ರ ಜೊತೆ ಬೇರೆ ಕಸುಬುಗಳು ಮಾಡಬೇಕಾಗತ್ತೆ. ನಾವು ಹೈನುಗಾರಿಕೆ ಮಾಡಬಹುದು, ಜೊತೆಗೆ ನೀವು ಅದೇ ಏನು ಡೈರಿಯಿಂದ ಅನಿಮಲ್ ಹಸ್ಬೆಂಡ್ರಿಂದ ಮಾಡಬಹುದು, ಕೋಳಿ ಸಾಕಾಣಿಕೆ ಮಾಡಬಹುದು, ಮೀನು ಸಾಕಾಣಿಕೆಯಿಂದ ಮಾಡಬಹುದು, ಕೃಷಿ ಜೊತೆಗೆ ಇವೆಲ್ಲ ಜೊತೆಗೆ ಅನಿಮಲ್ ಸೈನ್ಸ್ ಅಂತ ಹೇಳಿ ಅನಿಮಲ್ ಕಾಂಪೋನೆಂಟ್ಸ್ ಎಲ್ಲ ಸೇರಿಸಿ ಜೊತೆಗೆ ಹೆಚ್ಚಿನ ಲಾಭವನ್ನ ಗಳಿಸಬೇಕಾಗಿದೆ. ಜೊತೆಗೆ ಇರೋ ಭೂಮಿಯಲ್ಲೇ ಬೇರೆ, ಆಗ್ಲೇ ಹೇಳದಂಗೆ ಬೇರೆ ಬೆಳೆಗಳು, ಹೂವಿನ ಬೆಳೆಗಳಲ್ಲಿ ಸಾಮಾನ್ಯ ನೆರಳಲ್ಲಿ ಆಂಥೂರಿಯಂ ಬೆಳೆ ಬರ್ತದೆ, ನಿಮಗೆಲ್ಲ ಗೊತ್ತೇ ಇದೆ. ಆಂಥೂರಿಯಮಿಗೆ ನೆರಳಬೇಕು, ನಮಗೂ ಆ ಜಾಗ ಉಪಯೋಗಿಸ್ಕೋಬೇಕು. ಸುಮಾರು 25-30 ಅಡಿ ಅಗಲದಲ್ಲಿ ನಾವು ಇಂತ ಮರಗಳನ್ನು ಬೆಳೆಸ್ತೇವೆ. ಆ ನೆರಳಲ್ಲಿ ಇಂತ ಬರುವಂತ ಹೂವಿನ ಬೆಳೆಗಳನ್ನು ಬೆಳೆಸಿದ್ರೆ ನೀವು ವಿದೇಶಿ ವಿನಿಮಯವನ್ನ ಏನು ಪಡಿಲಿಕ್ಕೆ ಅನುಕೂಲ ಇದೆ. ಅದೇ ರೀತಿ ಮತ್ತೆ ಬೇರೆ ಬೇರೆ ಬೆಳೆಗಳು, ಸಾಮಾನ್ಯವಾಗಿ ನಮ್ಮ ಇದ್ರ ಕಡೆ ಹೋಗಿ ಪೆಪ್ಪರ್ ಬರ್ತದೆ, ಪೆಪ್ಪರ್ ನಲ್ಲಿ ಜಾಸ್ತಿ ಹಾಕ್ತೇವೆ, ಕಾಳುಮೆಣಸಲ್ಲಿ ಕೋಕೋದನ್ನ ಹಾಕ್ತೇವೆ, ಮತ್ತೆ ಅದ್ರ ಬಾಳೆಯನ್ನ ಹಾಕ್ತೇವೆ. ಹೀಗೆ ಅನೇಕ ಯಾವ್ಯಾವ ರೀತಿಯಾಗಿ ವಿವಿಧ ಹಂತದಲ್ಲಿ ಬೆಳೆಯುವಂತ ಬೆಳೆಗಳು, ಬಹಳ ಎತ್ತರದ ಬೆಳೆ, ಗಿಡ್ಡ ಬೆಳೆ, ತಳಿ ಬೆಳೆಗಳು, ಇಂಥ ಏನು ಸಣ್ಣ ಸಣ್ಣ ಅದರ ಗುಣಕ್ಕೆ ತಕ್ಕಂತೆ, ಅದಕ್ಕೆ ಹೈಟ್ಗೆ ತಕ್ಕಂತೆ ಬೆಳೆಗಳನ್ನು ಬೆಳೆಸಿ ಅದಕ್ಕೆ ಬೇಕಾದಂತ ವಾತಾವರಣ ಸೃಷ್ಟಿ ಮಾಡಿ ನಾವು ಹೆಚ್ಚಿನ ಲಾಭ ಬೆಳೆಯೋದೇ IFS ಕಾನ್ಸೆಪ್ಟ್. ಈ ಸಮಗ್ರ ಕೃಷಿ ಪದ್ಧತಿ ನಿಮ್ಗೆಲ್ಲ ಗೊತ್ತೇ ಇದೆ, ಕುರಿ ಸಾಕಾಣಿಕೆಯಿಂದನೂ ಆಗಿರ್ಬಹುದು. ಬಟ್ ಒಂದೇ ಒಂದು ಉದ್ದೇಶ ಹೇಳೋದು, ಯಾವುದೇ ಲಾಭ ಮಾಡಬೇಕು ಅಂದ್ರೆ ಒಂದು ಬೆಳೆಯಿಂದ ಇವತ್ತು ಸಾಧ್ಯ ಇಲ್ಲ ಅನ್ಕೊಂಡಿದ್ದೇನೆ. ಸೊ ಒಂದು ಬೆಳೆಯಿಂದ ಸಾಧ್ಯವೇ ಇಲ್ಲ ಅನ್ನೋ ಒಂದು ಎಲ್ಲ ವೈಜ್ಞಾನಿಕವಾಗಿ ಕಂಡು ಬಂದಿದ್ರಿಂದ ನಾವು ವಿವಿಧ ಬೆಳೆಗಳನ್ನ ವಿವಿಧ ಕಸಬುಗಳನ್ನು ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ಬ್ರಹ್ಮಾವರದ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮಣ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರಾದ ಧನಕೀರ್ತಿ ಬಲಿಪ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ, ಕೃಷಿ ಡಿಪ್ಲೊಮಾ ಕಾಲೇಜ್ ಬ್ರಹ್ಮಾವರ ಇದರ ಪ್ರಾಂಶುಪಾಲರಾದ ಡಾಕ್ಟರ್ KV ಸುಧೀರ್ ಕಾಮತ್, ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರಿನ ಡಾಕ್ಟರ್ ಟಿಜೆ ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪುರಸ್ಕೃತರಾದ ಮಹಾಲಿಂಗ ನಾಯಕ ಅಮೈ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಅವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು. ಇಡೀ ಜಾಗೇಟು ನೀರು ಪ್ರತಿಯೊಂದು ವರ್ಷ